ಇದುವರೆಗೆ ಸೌದತ್ತಿಯ ಸೋಮಪಟ್ಟಿ ಅವಗಡನವರ್ ಮತ್ತು ಮೇಳದವರು ಪ್ರಸ್ತುತಪಡಿಸಿದಂತ ಜಗ್ಗಲಿಗೆ ವಾದನ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯ ಚೀಟಿ ಕುರಿತು ಡಾಕ್ಟರ್ ಐಎಸ್ ಕಟಗೇರಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರುಣ್ ನಾಯಕ್. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚಿಗಟೇರಿಯ ಚನ್ನಬಸಪ್ಪ ಚಿಕ್ಕಪ್ಪ ಮಾಳಗಿ ಮತ್ತು ಮೇಳದವರಿಂದ ಮೈಲಾರ್ಲಿಂಗನ ಪದಗಳನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳುತ್ತೀರಿ. ರೈತ ಬಾಂಧವರಿಗಾಗಿ ಕೃಷಿರಂಗ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು.